ಹದಿನಾಲ್ಕು ವರ್ಷದೊಳಗಿರುವ ಮಕ್ಕಳನ್ನ ದುಡಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧ. ದುಡಿಯುವ ಮಕ್ಕಳನ್ನ ಕಂಡರೆ ಸ್ಥಳೀಯ ಬಾಲಕಾರ್ಮಿಕ ಸಹಾಯವಾಣಿಗೆ ಮಾಹಿತಿ ಕೊಡಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ, ಹತ್ತಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾ ಅಜಯ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನ, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಪೇಟೆ ಧಾರಣೆ ಮತ್ತು ಕುಷ್ಟಗಿಯ ದಾವಸ ಭಕ್ತರ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಮೊದಲಿಗೆ ಕೇಳಿ, ಹತ್ತಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾ ಅಜಯ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಹತ್ತಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಹೇಗೆ ಮಾಡಬೇಕು, ಜೊತೆಗೆ ಯಾವ ರೀತಿ ಪೋಷಕಾಂಶಗಳನ್ನು ಯಾವಾಗ ಹತ್ತಿ ಬೆಳೆಗೆ ಕೊಡೋದ್ರಿಂದ ಒಳ್ಳೆಯ ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಬೇಸಾಯ ತಜ್ಞರಾದಂಥ ಡಾಕ್ಟರ್ ಅಜಯ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಅಜಯ್ ಕುಮಾರ್ ಅವರೇ. ನಮಸ್ಕಾರ ಸರ್. ಹೇಳಿ, ನಮ್ಮ ರೈತರಿಗೆ ಮೊದಲನೇದಾಗಿ ಈ ಪೋಷಕಾಂಶಗಳ ಅವಶ್ಯಕತೆ ಹತ್ತಿ ಬೆಳೆಗೆ ನಿಜವಾಗ್ಲೂ ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೆ? ರೈತರು ನೋಡ್ತಾ ಇರ್ತೀವಿ, ಕೆಲವೊಮ್ಮೆ ಪೋಷಕಾಂಶಗಳು ಸರಿಯಾಗಿ ಕೊಡೋದಿಲ್ಲ, ಗೊಬ್ಬರ ಕೊಡಲಾರ್ದ ಹತ್ತಿ ಬೆಳೀತಾ ಇರ್ತಾರೆ, ಏನಾಗತ್ತಂತೀರಿ ಇಂಥ ಪರಿಸ್ಥಿತಿಯಲ್ಲಿ? ತುಂಬ ಒಳ್ಳೆಯ ಕ್ವೆಶನ್ ಸರ್. ಈಗ ಹತ್ತಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಅನ್ನೋದು ಬಹಳ ಮುಖ್ಯವಾದ ಒಂದು ಅಂಗ. ಇದರಲ್ಲಿ ಎರಡು ಥರ, ಅಂದರೆ ಬೆಳೆ ಬಿತ್ತೋದಕ್ಕಿಂತ ಮುಂಚೆ ನಮ್ಮ ಭೂಮಿಗೆ ಪೋಷಕಾಂಶಗಳು ಸೇರಿಸೋದು, ನಂತರ ಬೆಳೆ ಬಿತ್ತ ನಂತರ ಪೋಷಕಾಂಶಗಳನ್ನ ಕೊಡೋದು. ಅಂದರೆ ಯೂಶ್ವಲಿ ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ಬೆಳೆ ಬಿತ್ತೋದಕ್ಕಿಂತ ಮುಂಚೆ ಸಾವಯವ ಗೊಬ್ಬರ ಆಗಬೇಕು. ಅಂದರೆ ಪ್ರತಿ ಎಕರೆಗೆ ನಮ್ಮ ಶಿಫಾರಸಿನಂತೆ 1-4 ಟನ್ನು, ಅಂದರೆ 2 ಟ್ರ್ಯಾಕ್ಟರ್ ಲೋಡ್ ಅಷ್ಟು ಸುಮಾರು ನಮ್ಮ ಪ್ರತಿ ಎಕರೆಗೆ ಭೂಮಿಗೆ ಸೇರಿಸಬೇಕು. ಅಂದರೆ ಬಿತ್ತೋಕ್ಕಿಂತ 10-15 ದಿವಸದ ಮುಂಚೆ ಭೂಮಿಗೆ ಸೇರಿಸಬೇಕು, ಅಥವಾ 1 ಟನ್ನು ಎರೆಹುಳು ಗೊಬ್ಬರ ಆದರೂ ಸೇರಿಸ್ಬೋದು, ಯಾಕಂದರೆ ಅದರಲ್ಲಿ ಪೋಷಕಾಂಶಗಳ ಅಂಶ ಜಾಸ್ತಿ ಇರುತ್ತೆ, ಅದರಿಂದ 1 ಟನ್ ಆದರೆ ಸಾಕು. ಸೊ ಈ ಥರ ಮಾಡೋದ್ರಿಂದ ಭೂಮಿಯಲ್ಲಿ ಈ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳು ಹೆಚ್ಚಾಗಿರುತ್ತೆ. ಬೆಳೆಗೆ ಎಲ್ಲ ಪೋಷಕಾಂಶಗಳು ಸಿಗೋ ಇದರಲ್ಲಿರ್ತವೆ, ಅಂದರೆ ಮುಖ್ಯ ಪೋಷಕಾಂಶಗಳ ಜೊತೆಗೆ ಲಘು ಪೋಷಕಾಂಶಗಳ ಜೊತೆ. ಆಮೇಲೆ ಬೆಳೆ ಬಿತ್ತಿದ ನಂತರ ನಾವು ಮೂಲ ಗೊಬ್ಬರ ಮತ್ತು ಮೇಲ ಗೊಬ್ಬರ ಅಂತ ಕೊಡ್ತೀವಿ. ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿ ಬಿತ್ತಿದ ಮೇಲೆ ಒಂದು 25-30 ದಿವಸ ತನಕ ನಮ್ಮ ರೈತರು ಯಾರೂ ಮೂಲ ಗೊಬ್ಬರ ಕೊಡೋದಿಲ್ಲ. ಆ್ಯಕ್ಚುಲಿ ಮೂಲ ಗೊಬ್ಬರ ಕೊಡಬೇಕು ಅಂದರೆ ಬೆಳವಣಿಗೆ ಹಂತದಲ್ಲಿ ಅಂತ, ಅಂದರೆ ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳೇ ಸಾಕು ಅನ್ನೋ ಒಂದು ಇದರಲ್ಲಿರ್ತಾರೆ. ಆದರೂ ಸಹ ತಡವಾದರೂ ಸಹ ಏನು ತೊಂದರೆ ಇಲ್ಲ, ಅಂದರೆ ಮೂಲ ಗೊಬ್ಬರ ಬಿತ್ತಿದಾಗ ಆಮೇಲೆ ಬಿತ್ತಿದ 25 ದಿವಸಗಳ ನಂತರ, ಬಿತ್ತಿದ 50 ದಿವಸಗಳ ನಂತರ, ಬಿತ್ತಿದ 75 ದಿವಸಗಳ ನಂತರ, ಬಿತ್ತಿದ 100 ದಿವಸಗಳ ನಂತರ, ಅಂದರೆ ಪ್ರತಿ ಇಪ್ಪತ್ತೈದು ದಿವಸಗಳ ಅಂತರದಲ್ಲಿ ಕೊಡಬೇಕು. ಯಾವ ಪೋಷಕಾಂಶಗಳು ಕೊಡಬೇಕು ಈ ಥರ ಅಂತಂದರೆ, ಸಾರಜನಕ, ಪೊಟ್ಯಾಶ್. ರಂಜಕವನ್ನು ಮೂಲ ಗೊಬ್ಬರವಾಗಿ ಕೊಟ್ಟ ನಂತರ ಸಾರಜನಕ, ರಂಜಕ ಮಾತ್ರ, ಸಾರಜನಕ ಮತ್ತು ಪೊಟ್ಯಾಶ್ ಮಾತ್ರ ಮೇಲು ಗೊಬ್ಬರವಾಗಿ ಕೊಡಬೇಕು. ಈಗ ಹತ್ತಿ ಬೆಳೆಗೆ ಎಷ್ಟು ಶಿಫಾರಸಿದೆ ಗೊಬ್ಬರ ಪ್ರಮಾಣ, ಎಷ್ಟು ಶಿಫಾರಸಿದೆ ಆ ಬೆಳೆ ಬರಬೇಕಾದ್ರೆ ವಿಜ್ಞಾನಿಗಳು ಅಥವಾ ವಿಶ್ವವಿದ್ಯಾಲಯ ಯಾವ ಒಂದು ಪ್ರಮಾಣದಲ್ಲಿ ಪ್ರತಿ ಎಕರೆಗೆ ಶಿಫಾರಸು ಮಾಡಿದೆ? ಎಸ್ ಈ ಥರ ನಮ್ಮ ಭಾಗದಲ್ಲಿ ಬಿಟಿ ಹತ್ತಿ ಬೆಳೆಗೆ 72-36 ಸಾರಜನಕ, ರಂಜಕ, ಪೊಟ್ಯಾಶ್ ಅನ್ನ ಶಿಫಾರಸು ಮಾಡಿದೆ. ಕೆಜಿ ಸಾರಜನಕ, ರಂಜಕ, ಪೊಟ್ಯಾಶ್ 72-36. ಸೊ ಇದನ್ನ ನೀರಾವರಿ ಬೆಳೆಯಲ್ಲಿರ್ತಕ್ಕಂಥ ರೈತರು ಈ ಸಾರಜನಕ ಮತ್ತು ಪೊಟ್ಯಾಷನ್ನ ಮೇಲು ಗೊಬ್ಬರವಾಗಿ ಕೊಡಬೇಕು. ಬೇಸಲಲ್ಲಿ ನಾವು ಮೊದಲೇ ತಿಳಿಸಿದಂಗೆ 1.5 ಚೀಲದಷ್ಟು, ನಾನು ಚೀಲದ ಲೆಕ್ಕದಲ್ಲಿ ಹೇಳ್ತೀನಿ, ಯಾಕಂದರೆ 1.5 ಚೀಲ ಚೀಲ DAP 1.5 ಚೀಲ ಒಂದು ಪ್ರತಿ ಎಕರೆಗೆ ಹಾಕಿದಾಗ ಯಾವಾಗ ಹಾಕಬೇಕಂತ ಮೂಲ ಗೊಬ್ಬರವಾಗಿ ಬಿತ್ತಿದ ಅದೇ ವಾರದಲ್ಲಿ ಮತ್ತೆ ಆ ಟೈಮಲ್ಲಿ DAPಯಲ್ಲಿ ಸಾರಜನಕ ಇರೋದ್ರಿಂದ ಸಾರಜನಕ ಯೂರಿಯಾ ಮುಖಾಂತರ ಕೊಡೋದು ಬೇಡ ಮೂಲ ಗೊಬ್ಬರವಾಗಿ. ಸ್ವಲ್ಪ ಒಂದು 8 kg ಪೊಟ್ಯಾಶ್ ಕೊಡಬೇಕು, ಅಂದರೆ ಶೇಕಡಾ ಶಿಫಾರಸಿನ 12.5 ಪ್ರಮಾಣದಲ್ಲಿ ಒಂದು 8 kg ಪೊಟ್ಯಾಷನ್ನ ಇದರಲ್ಲಿ ಮಿಕ್ಸ್ ಮಾಡಿ ಕೊಡಬೇಕು. ಆಮೇಲೆ ಈ ಭಾಗದಲ್ಲಿ ಈ ಮೆಗ್ನೀಷಿಯಂ ಕೊರತೆ ಇದೆ ನಮ್ಮ ಈ ಎಲ್ಲ ಅಚ್ಚುಕಟ್ಟು ಪ್ರದೇಶ. ಲಘು ಪೋಷಕಾಂಶ, ಲಘು ಅಂದ್ರೆ ಸೆಕೆಂಡರಿ ನ್ಯೂಟ್ರಿಯಂಟ್ ಅಂತ ಅಂತೀವಿ. ಲಘು ಪೋಷಕಾಂಶಗಳಿಂದ ಸ್ವಲ್ಪ ಹೆಚ್ಚಿಗೆ ಸೆಕೆಂಡರಿ ನ್ಯೂಟ್ರಿಯಂಟ್ ಅಂತ ಹೇಳ್ತೀವಿ ನಾವು, ಉಪ ಮುಖ್ಯ ಪೋಷಕಾಂಶ. ಅದು ಪ್ರತಿ ಎಕರೆಗೆ 10 kg ಕೊಡಬೇಕು, ಯಾಕಂದ್ರೆ ಅದರ ಕೊರತೆ ಬಹಳಷ್ಟು ಇದೆ. ಇದರಿಂದ ಏನ್ ತೊಂದರೆ ಆಗ್ತದಪ್ಪ ಅಂತಂದ್ರೆ ಈ ಕೆಂಪಾಗುವಿಕೆ ಕಂಡು ಬರ್ತದೆ. ಸಾಮಾನ್ಯವಾಗಿ ಈ ಹೊರಭೂಮಿಯಲ್ಲಿ ಎಲ್ಲಿ ಮಳೆ ಆಶ್ರಿತ ಪ್ರದೇಶ ಇರ್ತದೆ ಮತ್ತು ಕೆಂಪು ಭೂಮಿಯಲ್ಲಿ ಇದರ ಕೊರತೆ ಭಾಳಷ್ಟು ಇರೋದ್ರಿಂದ ನಮ್ಮ ಶಿಫಾರಸು 1 ಎಕರೆಗೆ 10 kg ಭೂಮಿಗೆ ಸೇರಿಸಬೇಕು ಮೂಲ ಗೊಬ್ಬರವಾಗಿ. ಅದು ಮೂಲ ಗೊಬ್ಬರ. ಮತ್ತು ಬಿತ್ತಿದ ನಂತರ ನಾನು ಮೊದಲೇ ಹೇಳಿದಂಗೆ ಸಾರಜನಕ ಮತ್ತು ಪೊಟ್ಯಾಷನ್ನು ಶೇಕಡಾ 12.5 ಅಂದರೆ ಪ್ರತಿ ಎಕರೆಗೆ 18 kg ಯೂರಿಯಾ, 8 kg ಪೊಟ್ಯಾಷ್ ಅನ್ನು ಕೊಡ್ತಾ ಹೋಗ್ಬೇಕು. ಮತ್ತೆ 50 ದಿವಸಕ್ಕೆ ಬಂದಾಗ ಇದು ಬಹಳ ಇಂಪಾರ್ಟೆಂಟು, ಯಾಕಂದ್ರೆ ಬೆಳೆಯು ಒಳ್ಳೆ ಬೆಳವಣಿಗೆ ಹಂತಕ್ಕೆ ಹೋಗ್ತದೆ, ಅಂದ್ರೆ ಮ್ಯಾಕ್ಸಿಮಮ್ ಗ್ರೋತ್ ಹೋಗ್ತದೆ, ಅಟೈನ್ ಆಗ್ತದೆ 50-75 ದಿವಸಕ್ಕೆ. ಸೊ ಆ ಟೈಮಲ್ಲಿ ಶೇಕಡಾ 50 ಸಾರಜನಕ, ಶೇಕಡಾ 50 ಪೊಟ್ಯಾಶ್ ಕೊಡಬೇಕು. ಇದು ಬಹಳ ಇಂಪಾರ್ಟೆಂಟ್. ಈಗ ಹೊರಭೂಮಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಮಳೆ ಬರಲಾರದೆ ಒಂದೊಂದ್ಸಲ ಆ ಟೈಮ್ಗೆ ಕೊಡಬೇಕಾದಂತ ಪೋಷಕಾಂಶಗಳು ಕೊಡೋಕ್ಕಾಗಲ್ಲ, ಮಳೆ ಇರ್ಲಿಕ್ಕೆ ಕೊಡ್ಲಿಕ್ಕಾಗೋದಿಲ್ಲ. ಸೊ ಅಂತ ಟೈಮಲ್ಲಿ ಉಳಿದಂತ ಪೋಷಕಾಂಶಗಳು ಮತ್ತೆ ಆ ಟೈಮಲ್ಲಿ ಕೊಡಬೇಕಾದಂತ ಪೋಷಕಾಂಶಗಳನ್ನ ಮಿಕ್ಸ್ ಮಾಡಿ ಕೊಡಬಹುದು. ಮತ್ತೆ 50 ದಿವಸದ ಹಂತ ಇದೆಯಲ್ಲ, ಬಹಳ ಇಂಪಾರ್ಟೆಂಟ್. ಆ ಟೈಮಲ್ಲಿ ಫ್ಲವರಿಂಗ್ ಆಗಿರ್ತದೆ, ಹೂವಾಡ್ತಾ ಇರ್ತದೆ, ಕಾಯಿ ಕಟ್ಟೋ ಟೈಮ್ ಬರ್ತದೆ. ಬೆಳೆ ಇದ್ದಾಗ ಹೆಚ್ಚು ಪೋಷಕಾಂಶಗಳು ಹತ್ತಿ ಬೆಳೆಗೆ ಬೇಕು ಬೇಕು, ಎಸ್ಪೆಷಲಿ ಸಾರಜನಕ ಮತ್ತು ಪೊಟ್ಯಾಶ್. ಸಾರಜನಕ ಬೆಳವಣಿಗೆಗೆ ಬೇಕು, ಪೊಟ್ಯಾಶು ರೋಗ ನಿರೋಧಕ ಶಕ್ತಿ ಮತ್ತೆ ಸ್ಟ್ರೆಂತ್ ಮೊಗ್ಗು ಕಾಯಿಗಳ ಸ್ಟ್ರೆಂತ್ ಉದುರೋದಕ್ಕೆ ಉದುರ ಆಗದಂಗೆ ಪೊಟ್ಯಾಶ್ ಬೇಕು, ಉದುರೋದಿಲ್ಲ. ಸೊ ಈ ತರ ಆ ಬೆಳವಣಿಗೆ ಅಂತ ಬಹಳ ಇಂಪಾರ್ಟೆಂಟ್, ಅದನ್ನ ಯಾರು ರೈತರು ಮಿಸ್ ಮಾಡ್ಕೋಬಾರದು ಬಿತ್ತಿದ 1-50 ದಿವಸಗಳ ನಂತರ. ಈಗ ನೀವು ನೋಡಿರಬಹುದು ರೈತರು ಈ ಸದ್ಯದ ಪರಿಸ್ಥಿತಿ ಒಳಗ ಬೆಳೆ 1 ತಿಂಗಳು ಬೆಳೆ ಇದೆ ಅಂತೀರಾ ರಾಯಚೂರು ಜಿಲ್ಲೆಯಲ್ಲೆಲ್ಲ? 1.5 ತಿಂಗಳು ತನಕ ಬೆಳೆ ಇದೆ. ಈಗ ರೈತರು ಎರಡನೇ ಗೊಬ್ಬರ ಕೊಡಬಹುದು ಈಗ? ಎಸ್ ಕೊಡಬೇಕು, ಎರಡನೇ ಗೊಬ್ಬರ ಕೊಡಬೇಕು. ಯಾಕೆ ಗೊತ್ತಾ, ಈಗ ಬೆಳವಣಿಗೆ ಹಂತಕ್ಕೆ ಕೆಲವರದು 50 ದಿವಸನೂ ಇದೆ. ನನಗೆ ರೈತರು ಸಾಮಾನ್ಯವಾಗಿ ಫೋನ್ ಮಾಡ್ತಾ ಇರ್ತಾರೆ, 1.5 ತಿಂಗಳು, 50 ದಿವಸ, 2 ತಿಂಗಳು ಬೆಳೆ ಅಂತಂದು ಹೇಳ್ತಾ ಇರ್ತಾರೆ. ಯಾಕಂದ್ರೆ ಜೂನ್ ಮೊದಲನೇ ವಾರದಲ್ಲಿ ಬಿದ್ದವರದೆಲ್ಲ 60 ದಿವಸಕ್ಕೆ ಹೋಗಿದೆ. ಸೊ ಅಂಥವರು ಈ ಗೊಬ್ಬರವನ್ನು ಮಿಸ್ ಮಾಡಬಾರದು, ಯಾಕಂದ್ರೆ ಈಗ ಸಾಕಷ್ಟು ಮಳೆ ಆಗ್ತಾ ಇದೆ ಎಲ್ಲ ಕಡೆ. ಸೊ ಈ ಹಂತದಲ್ಲಿ ಸಾರಜನಕವನ್ನು ಮತ್ತೆ ಪೊಟ್ಯಾಷನ್ನ ಸಾರಜನಕವನ್ನು 72 kg ಅಂದರೆ ಸುಮಾರು 1.5 ಚೀಲದಷ್ಟು ಅಂದರೆ ಯೂರಿಯಾವನ್ನು ಮತ್ತೆ ಒಂದು 32 kg ಪೊಟ್ಯಾಷನ್ ಕೊಡಬೇಕಾಗುತ್ತೆ ಈ ಹಂತದಲ್ಲಿ. ಇದು ಬಹಳ ಇಂಪಾರ್ಟೆಂಟ್. ಮತ್ತೆ ಈ ಹಂತ ಆದಮೇಲೆ ಒಂದು ವಾರ 10 ದಿವಸ ಬಿಟ್ಕೊಂಡು ನಾವೇನು ಶಿಫಾರಸು ಮಾಡ್ತೀವಿ ನಮ್ಮ ಹತ್ತಿ ಬೆಳೆಗೆ ಅಂತಂದ್ರೆ, ಒಂದು ಸಿಂಪರಣೆ ಮುಖಾಂತರ ಗೊಬ್ಬರ ಕೊಡೋದನ್ನ ನಾವು ಇದು ಮಾಡ್ತೀವಿ. ಓ, ಸಿಂಪರಣೆ ಮುಖಾಂತರ. ಇದು ಯಾಕಪ್ಪ ಅಂತಂದ್ರೆ, ಬೆಳವಣಿಗೆ ಇನ್ನೂ ಹೆಚ್ಚಾಗಿ, ಭೂಮಿಯಲ್ಲಿ ಒಂದೊಂದ್ಸಲ ಹೆಚ್ಚಿಗೆ ಮಳೆ ಬಂದಾಗ ಗೊಬ್ಬರ ಕೊಟ್ಟಿರ್ತಾರೆ, ಹೆಚ್ಚಿಗೆ ಮಳೆ ಬಂದು ಕೊಚ್ಕೊಂಡು ಹೋಗೋ ಅವಶ್ಯಕತೆ, ಇದು ಪರಿಸ್ಥಿತಿ ಇರ್ತದೆ. ಸೊ ಹಂಗಾಗಿ ಸಿಂಪರಣೆ ಮುಖಾಂತರ ಕೊಟ್ಟಾಗ ಎಲೆಗಳಲ್ಲೂ ಆ ಪೋಷಕಾಂಶಗಳನ್ನ ಹೀರ್ಕೊಂಡು ಒಳ್ಳೆ ಸಮೃದ್ಧವಾಗಿ ಬೆಳೀತವೆ, ಮತ್ತೆ ಕಾಯಿ ಸಹ ದಪ್ಪ ಆಗೋ ಇದು ಬರ್ತದೆ. ಮತ್ತೆ ಮುಖ್ಯವಾಗಿ ಈ ಕೆಂಪು ರೋಗವನ್ನ ಕೆಂಪಾಗುವುದನ್ನು ಮುಂಜಾಗ್ರತೆ ಕ್ರಮವಾಗಿ ತಡೆಗಟ್ಟಬಹುದು. ಏನು ಸಿಂಪರಣೆ ಮುಖಾಂತರ ಕೊಡ್ಲಿಕ್ಕೆ ಹೇಳ್ತಿರಲಿ? ಅದು ಬಹಳ ಇಂಪಾರ್ಟೆಂಟ್. ಅಂದ್ರೆ 60 ದಿವಸದಲ್ಲಿ 60 ದಿವಸದ ಬೆಳೆ ಇದ್ದಾಗ, 60 ದಿವಸದ ಬೆಳೆ ಇದ್ದಾಗ ಪ್ರತಿ ಎಕರೆಗೆ 2 kg ಮೆಗ್ನೀಷಿಯಂ ಸಲ್ಫೇಟ್, 1 kg ಪ್ಯಾಕೆಟ್ ಬರುತ್ತದೆ ಈಸಿಲಿ. ಅದು ಕಾಸ್ಟು ಸಹ ಬಹಳ ಕಡಿಮೆ, ಅದರ ಬೆಲೆ ಸಹ. ಮತ್ತೆ ಇನ್ನೊಂದು 19 19 19 ಅಂತ 1 kg 94 ಅಂತ ಹೇಳ್ತಾರೆ. ಸೊ ಅದನ್ನ ಪ್ರತಿ ಎಕರೆಗೆ 2 kg 200 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು, ಅಂದ್ರೆ ಪ್ರತಿ ಲೀಟರ್ ನೀರಿಗೆ 10 gram ಪ್ರತಿ ಲೀಟರ್ ನೀರಿಗೆ 10 gram 94 10 gram ಇದು ಏನು ಮೆಗ್ನೀಷಿಯಂ ಸಲ್ಫೇಟ್. ಅದು 100% ವಾಟರ್ ಸಾಲ್ಯುಬಲ್, ಅಂದ್ರೆ ನೀರಿನಲ್ಲಿ ಕರಗ್ತಕ್ಕಂತ 100% ಕರಗ್ತದೆ. ಆ ತರ ಅದನ್ನು ಸಿಂಪರಣೆ ಮಾಡೋದ್ರಿಂದ ಮುಂದೆ ಕೆಂಪಾಗುವುದನ್ನು ತಡೆಗಟ್ಟಬಹುದು, ಮತ್ತೆ ಬೆಳವಣಿಗೆ ಚೆನ್ನಾಗಿ ಕಾಯಿ ದಪ್ಪ ಆಗ್ತದೆ. ಸೊ ಈ ಸ್ಪ್ರೇಯನ್ನ, ಈ ಸಿಂಪರಣೆಯನ್ನ ಪ್ರತಿ 20 ದಿವಸಕ್ಕೊಮ್ಮೆ 2 ಸಲ ರಿಪೀಟ್ ಮಾಡಬೇಕು. ಅಂದ್ರೆ 3 ಹಂತಗಳಲ್ಲಿ, ಅಂದ್ರೆ ಹೂವಾಡುವಾಗ ಒಂದ್ಸಲ, ಕಾಯಿ ಕಟ್ಟುವಾಗ ಒಂದ್ಸಲ, ಕಾಯಿ ಬಲಿಯೋವಾಗ ಒಂದ್ಸಲ ಅಂತ 3 ಸಲ. ಅಂದ್ರೆ 60 days ನಾವು ಮೊದಲನೇ ಸಿಂಪರಣೆ ಕೊಟ್ರೆ 80 ದಿವಸಕ್ಕೊಂದ್ಸಲ, ಮತ್ತೆ 95 ದಿವಸಕ್ಕೆ. ಆ 100ನೇ ದಿವಸಕ್ಕೆ ಬೆಳವಣಿಗೆ ಹಂತ ನಿಲ್ಲುತ್ತೆ, ಎಲ್ಲ ಕಾಯಿ ಬಲಿತವೆ, ದಪ್ಪ ಹಾಕೊಂತ ಹೋಗಿ ಆಮೇಲೆ ಫೈನಲ್ ಆಗಿ ಹೊಡಿತವೆ. ಸಿಂಪರಣೆ ಮುಖಾಂತರ ಇದು ನಮ್ಮ ಪ್ಯಾಕೇಜು. ಇದರಿಂದ ಬಹಳ ಕಾಸ್ಟ್ ಎಫೆಕ್ಟಿವ್, ಮತ್ತೆ ಬಹಳ ಬೆಳವಣಿಗೆ ಮತ್ತೆ ಕಾಯಿಗಳು ದಪ್ಪ ಆಗೋಕೆ. ರೈತರು ಗಮನಿಸಬೇಕಿಲ್ಲೇ, 94 ಅನ್ನ 10 gram ಮತ್ತು ಮೆಗ್ನೀಷಿಯಂ ಸಲ್ಫೇಟ್ ಅನ್ನ 10 gram ಪ್ರತಿ ಲೀಟರ್ ನೀರಿಗೆ ಹಾಕಿ 3 ಸಲ ಸಿಂಪರಣೆ ಮಾಡಬೇಕು. 60 ದಿವಸ, 80 ದಿವಸ ಮತ್ತು 100 ದಿವಸ ಈ ತರ ಮಾಡೋದ್ರಿಂದ ಸಮೃದ್ಧವಾಗಿ ಬೆಳೆ ಬೆಳವಣಿಗೆ ಬರ್ತದೆ. ಇನ್ನ ರಾಸಾಯನಿಕ ಗೊಬ್ಬರವನ್ನ 50 ದಿವಸ ಆದ್ಮೇಲೆ ಮತ್ತೆ ಮೂರನೇ ಹಂತಕ್ಕೆ ಇದು ಬಹಳ ಇಂಪಾರ್ಟೆಂಟ್. ಆ ಟೈಮಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣ ಬೇಕು, ಅಂದ್ರೆ ನಾನು ಮೊದಲೇ ತಿಳಿಸಿದಂಗೆ 12.5% ಅಂದ್ರೆ ಯೂರಿಯಾ ಮುಖಾಂತರ ಕೊಡೋದಾದ್ರೆ 18 kg ಪ್ರತಿ ಎಕರೆಗೆ, ಮತ್ತೆ ಪೊಟ್ಯಾಶ್ ಬಂದ್ಬಿಟ್ಟು 8 kg ಪ್ರತಿ ಎಕರೆಗೆ, 8-10 ಸ್ವಲ್ಪ ಒಂದ್ 2 kg ಬೇರೆ ಆದ್ರೂ ಪ್ರಾಬ್ಲಮ್ ಇಲ್ಲ. 12 kg 75 ದಿವಸದ ನಂತರ ಆ ಟೈಮಲ್ಲಿ ಕೊಡೋಕೆ ಆಗ್ಲಿಲ್ಲ ಸಪೋಸ್, ಮತ್ತೆ 100 ದಿನದ ಅಂತರ ಅಂದ್ರೆ 100 ದಿವಸಕ್ಕೆ ಹೋದಾಗ ಅಥವಾ 90 ದಿವಸಕ್ಕೆ ಹೋದಾಗ, ಒಂದು 5 ದಿವಸ ಒಂದು ವಾರ ಹೆಚ್ಚು ಕಡಿಮೆ, ಆ 100 ದಿವಸಕ್ಕೆ ಕೊಡಬೇಕಾದ ಅದು 18 kg ಮತ್ತೆ ಅದು ಇನ್ನೊಂದು 8 kg ಪೊಟ್ಯಾಶು ಮಿಕ್ಸ್ ಮಾಡಿನೂ ಕೊಡಬಹುದು. ಅಂದ್ರೆ ಹೊರಭೂಮಿಯಲ್ಲಿ ಅಂತ ಚಾನ್ಸ್ ಏನಾದ್ರೂ ಬರಲಿಲ್ಲ ಅಂತಂದ್ರೆ, ಮಳೆ ಬರಲಿಲ್ಲ, ಗೊಬ್ಬರ ಕೊಡಕ್ ಆಗ್ಲಿಲ್ಲ ಅಂದ್ರೆ, 75 ದಿವಸದಲ್ಲಿ ಕೊಡುವಂತ ಪೋಷಕಾಂಶಗಳು 100 ದಿವಸದಲ್ಲಿ ಕೊಡುವಂತ ಪೋಷಕಾಂಶಗಳನ್ನ ಒಂದೇ ಸಲ ಕೊಡಬಹುದು, ಮೀಟ್ ಮಾಡಬೇಕು ಒಟ್ಟಿನಲ್ಲಿ. ಇಲ್ಲಿ ರೈತರು ಸಾಮಾನ್ಯವಾಗಿ ಗೊಬ್ಬರವನ್ನು ಹಾಕ್ತಿರ್ತಾರೆ, ನೋಡ್ತಿರ್ತೀವಿ, ಸರಿಯಾಗಿ ಬೆಳೆಗಳೇ ಸಿಗ್ತೋ ಇಲ್ಲೋ ಅನ್ನೋ ರೀತಿ ಒಳಗೊಮ್ಮೆ ಹಾಕ್ತಿರ್ತಾರೆ. ಹಾಕ್ತಕ್ಕಂಥ ಪದ್ಧತಿ ಬಗ್ಗೆ ಹೇಳ್ತೀರಿ, ರಾಸಾಯನಿಕ ಗೊಬ್ಬರಗಳನ್ನ ಹತ್ತಿ ಬೆಳೆಗೆ ಯಾವ ರೀತಿ ಹಾಕಬೇಕು? ಸಾಮಾನ್ಯವಾಗಿ ನಮ್ಮ ರೈತರೆಲ್ಲ ತುಂಬಾ ಜನ ಎರಚುತ್ತಾರೆ, ಸಾಲಲ್ಲಿ ಒಕ್ಕೊಂತ ಹೋಗ್ಬಿಡ್ತಾರೆ, ಒಕ್ಕೊಂತ. ಅದು ಬಹಳ ತಪ್ಪು. ಅದರಿಂದ 75% ನಮಗೆ ಪೋಲ್ ಆಗ್ತದೆ, ಅಂದ್ರೆ ವೇಸ್ಟ್ ರಾಸಾಯನಿಕ. ಎಸ್ಪೆಷಲಿ ಸಾರಜನಕವಂತೂ ಆವಿಯಾಗಿ ಹೋಗ್ಬಿಟ್ಟು ನಿಮಗೆ 25% ಸಹ ಬೆಳೆಗೆ ಸಿಗೋದಿಲ್ಲ. ಸೊ ಆದ್ರಿಂದ ಒಂದು 5 ಬೆಟ್ಟು ಒಂದು ಗಿಡದಲ್ಲಿ 5 ಬೆಟ್ಟು ದೂರದಲ್ಲಿ ಒಂದು ಗುಣಿ ತೋಡಿ ಹಾಕೋದು ಒಳ್ಳೇದು. ಈವನ್ ಒಂದು ಅಥವಾ 2 ಆಳು ಹೆಚ್ಚಿಗೆ ಆಗ್ಬೋದು, ಆದರೆ ನೀವು ಆಲ್ಮೋಸ್ಟ್ 80-90% ಅಷ್ಟು ಗೊಬ್ಬರದ ಸಾಮರ್ಥ್ಯವನ್ನ ಬೆಳೆಗೆ ಉಪಯೋಗ ಆಗ್ತದೆ. ಸೊ ನೀವು ಅಷ್ಟೊಂದು ಗೊಬ್ಬರಕ್ಕೆ ದುಡ್ಡು ಕೊಟ್ಟು ತಗೊಂಬಂದು ಸುಮ್ಮನೆ ಎರಿಸಿದ್ರೆ 80% ಲಾಸ್ ಆದ್ರೆ 80% ದುಡ್ಡು ಕಳ್ಕೊಂಡು. ಅಂದ್ರೆ ಅದು ಮೇಲೆ ಮಣ್ಣ ಮೇಲೆ ಇರಬಾರ್ದು ಗೊಬ್ಬರ, ಮಣ್ಣಲ್ಲಿ ಮುಚ್ಚಬೇಕು, ಆವಿಯಾಗಿ ಹೋಗಬಾರ್ದು, ಸೊ ಅದು ಬಹಳ ಇಂಪಾರ್ಟೆಂಟ್. ಮತ್ತೆ ಸಾಮಾನ್ಯವಾಗಿ ಕೆಲವೊಮ್ಮೆ ರಾಸಾಯನಿಕ ಗೊಬ್ಬರಗಳನ್ನ ರೈತರು ಏನ್ ಮಾಡ್ತಾರೆ, ಈಗ 4 ಕಂತುಗಳಲ್ಲಿ ಕೊಡಬೇಕು, 4 ಕಂತುಗಳಲ್ಲಿ ಕೊಡಕ್ ಆಗ್ಲಿಲ್ಲ ನಮಗೆ, ಬಿತ್ತುವಾಗ ಒಮ್ಮೆ ಕೊಟ್ಟಿವಿ, ಆಮೇಲೆ ಒಮ್ಮೆ ಕೊಟ್ಟುಬಿಟ್ಟಿವ್ರಿ, ಜಗ್ಗಿ ಗೊಬ್ಬರ ಒಮ್ಮೆ ಬಹಳಷ್ಟು ಹಾಕ್ತಿರ್ತಾರೆ. ಈ ಬಹಳಷ್ಟು ಗೊಬ್ಬರಗಳನ್ನ ಹಾಕೋದ್ರಿಂದ ಏನಾಗತ್ತೆ ರಾಸಾಯನಿಕ ಗೊಬ್ಬರಗಳನ್ನ ಹತ್ತಿ? ಇಲ್ಲ, ಈಗ ನೋಡಿ, ಈಗ ನಾವು ಒಬ್ಬ ಮನುಷ್ಯ 5 ಇಡ್ಲಿ ತಿನ್ನುವಂತ ಮನುಷ್ಯ ಒಂದೇ ಸಮ 15 ಇಡ್ಲಿ ತಿನ್ನಕ್ಕಾಗಲ್ಲ, ಅದೇ ರೀತಿ ಬೆಳೆಯೂ ಸಹ ಆ ಬೆಳವಣಿಗೆ ಹಂತದಲ್ಲಿ ಎಷ್ಟು ಪ್ರಮಾಣ ಬೇಕು ಅಷ್ಟೇ ಕೊಡಬೇಕು. ಮಿಕ್ಕಿದ್ದು ಕೊಟ್ಟಿದ್ದು ಲಾಸ್ ಆಗ್ತದೆ ಭೂಮಿಯಲ್ಲೇ. ಆದರೆ ಸಾವಯವ ವಸ್ತು ಆದರೆ ಭೂಮಿಯಲ್ಲಿ ಇರ್ತದೆ, ಆದರೆ ರಾಸಾಯನಿಕ ಗೊಬ್ಬರ ಲಾಸ್ ಆಗಿಬಿಡ್ತದೆ ಭೂಮಿಯಲ್ಲಿ. ಬೆಳೆಗೆ ಸಿಗಲಿಲ್ಲಪ್ಪ ಅಂದರೆ ಲಾಸ್ ಆಗಿ ಕನ್ವರ್ಟ್ ಆಗಿ ಹೋಗ್ತದೆ. ಸೊ ಹಂಗಾಗಿ ಆ ಹಂತದಲ್ಲಿ ಎಷ್ಟು ಪ್ರಮಾಣ ಬೇಕು ಅಷ್ಟೇ ಕೊಡಬೇಕು, ಹೆಚ್ಚಿಗೆ ಕೊಟ್ಟಿದ್ದು ವೇಸ್ಟ್ ಆಗುತ್ತೆ. ಅಂದರೆ ಕೊಡ್ತಕ್ಕಂಥ ಪದ್ಧತಿ, ಗೊಬ್ಬರಗಳನ್ನು ಕೊಡ್ತಕ್ಕಂಥ ಪದ್ಧತಿ, ಕೊಡ್ತಕ್ಕಂಥ ವೇಳೆ ಬಹಳ ಮುಖ್ಯ ಇಲ್ಲಿ. ಆಮೇಲೆ ಯಾವ ಒಂದು ಪರಿಸ್ಥಿತಿ ಅಂದ್ರೆ ಭೂಮಿಯ ಮಣ್ಣಿನ ಪರಿಸ್ಥಿತಿ ಹೇಗಿದೆ ಅದು ಬಹಳ ಮುಖ್ಯ ಆಗುತ್ತೆ. ಯಾವಾಗ ಕೊಡ್ಬೇಕಂತ, ನೀವು ಮಳೆ ಆದ್ಮೇಲೆ ಕೊಡ್ಬೇಕು, ಮಳೆ ಆಗಿಂತ ಮುಂಚೆ ಕೊಡ್ಬೇಕು, ಅಥವಾ ಈಗ ನೀರಾವರಿಯಲ್ಲಿ ಬೆಳೀತಾರೆ ರೈತರು, ನೀರಾವರಿಯಲ್ಲಿ ನೀರ್ ಬಿಟ್ಟು ಹಸಿದ್ದಾಗ ಗೊಬ್ಬರ ಕೊಡ್ಬೇಕಂತಿರೋ, ಗೊಬ್ಬರ ಕೊಟ್ಟು ನೀರ್ ಹಾಸ್ಬೇಕಂತಿರೋ, ಹೇಗೆ? ನೀರಾವರಿಯಲ್ಲಿ ಅವ್ರ ಕೈಯಲ್ಲಿರ್ತದೆ. ಈಗ ನೀರಾವರಿಯಲ್ಲಿ ಬೇಕಾದ್ರೆ ಗೊಬ್ಬರ ಕೊಟ್ಟು ನೀರ್ ಕೊಡಬಹುದು, ನೀರ್ ಕೊಡಬಹುದು. ಆದ್ರೆ ಹೊರಭೂಮಿ ಇಲ್ಲಿ ಏನಾಗುತ್ತೆ, ಮಳೆ ಬಂದ ನಂತರನೇ ಕೊಡಬೇಕಾಗುತ್ತೆ, ಮಳೆ ಹಸಿಯಲ್ಲೇ ಕೊಡಬೇಕು, ಹಸಿಯಲ್ಲೇ ಕೊಡಬೇಕಾಗುತ್ತೆ. ಈಗ ಗೊಬ್ಬರ ಕೊಟ್ಟು ಮಳೆ ಇಲ್ಲ ಅಂತಂದ್ರೆ ಕಷ್ಟ ಆಗ್ಬಿಡುತ್ತೆ, ಕಷ್ಟ ಆಗ್ಬಿಡುತ್ತೆ, ಅದು ಲಾಸ್ ಆಗ್ತದೆ, ಲಾಸ್ ಆಗ್ತದೆ. ಸೊ ಹಂಗಾಗಿ ಮಳೆ ಇವತ್ತಿನ ದಿವಸ ಬಂತು ಅಂದ್ರೆ ಮರುದಿವಸ ನಿಮಗೆ ಸಾಧ್ಯವಾಗುತ್ತೆ ಅವತ್ತು ಕೊಡ್ರಿ, ಇಲ್ಲಾಂದ್ರೆ ಒಂದ್ ದಿವಸ ಬಿಟ್ಕೊಂಡು ಎರಡನೇ ದಿವಸ ಕೊಡಬಹುದು. ಈಗ ರೈತರು ಮಾರುಕಟ್ಟೆಯಲ್ಲಿ ಇತ್ತೀಚೆಗೆ ಬಹಳಷ್ಟು ಟಾನಿಕ್ ಗಳು ಬರ್ತಾ ಇದ್ದಾವೆ ಸರ್, ಬಯೋ ಸಿಗ್ತಾ ಇದೆ ನಮಗೆ, ಬಯೋ ಸಿಂಪರಣೆ ಮಾಡಿದೀನಿ, ಟಾನಿಕ್ ಸಿಂಪರಣೆ ಮಾಡಿದೆ ಸರ್ ಹತ್ತಿ ಬೆಳೆಗೆ ಅಂತ ಹೇಳ್ತಿರ್ತಾರೆ. ಹೇಗೆ ಇಲ್ಲಿ ರೈತರು ಯಾವ ರೀತಿ ನಿರ್ಧಾರ ತಗೋಬೇಕಂತೀರಿ? ಇಲ್ಲಿ ಟಾನಿಕ್ ಗಳು ಸಾಕಷ್ಟು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದ್ದಾವೆ ಅಂತ ಹೇಳ್ತಿರ್ತಾರೆ. ಎಸ್ ಎಸ್, ತುಂಬಾ ಕಂಪನಿಗಳು ಟಾನಿಕ್ ಬರ್ತಾ ಇದಾವೆ. ಅದರ ಸಿಂಪರಣೆಯಿಂದ ಬೆಳವಣಿಗೆ ಅಂತೂ ಬರ್ತದೆ, ಆದರೆ ಅವರಿಗೆ ನಮ್ಮ ರೈತರಿಗೆ ಕಾಸ್ಟ್ ಅಂದ್ರೆ ಇದು ಜಾಸ್ತಿ ಹೆಚ್ಚಾಗ್ತಾ ಹೋಗ್ತದೆ, ಖರ್ಚು ಹೆಚ್ಚಾಗ್ತಾ ಹೋಗ್ತದೆ. ಅದು ಏನಿಲ್ಲ, ಎಲ್ಲಾ ರಾಸಾಯನಿಕ ಪೋಷಕಾಂಶಗಳ ಮಿಕ್ಸರ್ ಇರ್ತದೆ, ಅದು ನಾವು ಟೆಸ್ಟ್ ಮಾಡಿದೀವಿ. ಬಟ್ ಅದು ನಾನು ಕೆಟ್ಟದ್ದು ಅಂತ ಹೇಳೋದಿಲ್ಲ, ಒಳ್ಳೇದೇ. ಬಟ್ ಆದ್ರೆ ಖರ್ಚು ಜಾಸ್ತಿ, ಖರ್ಚು. ಈಗ ನಾನು ಮೊದಲೇ ಹೇಳ್ದಂಗೆ 1994 ಮತ್ತು ಮೆಗ್ನೀಷಿಯಂ ಸಲ್ಫೇಟು, ನೀವು 2 kg ಅಷ್ಟು ಮೆಗ್ನೀಷಿಯಂ ಸಲ್ಫೇಟ್ ಅಂಡ್ 2 kg ಅಷ್ಟು 94 ಸ್ಪ್ರೇ ಮಾಡೋದ್ರಿಂದ, ಮತ್ತೆ 1 liter ಒಂದು ಟಾನಿಕ್ ಸ್ಪ್ರೇ ಮಾಡೋದ್ರಿಂದ ನೀವು ಖರ್ಚು ಲೆಕ್ಕಾಚಾರ ಮಾಡಿದಾಗ ನಮಗೆ ಈ 94 ಮತ್ತು ಮೆಗ್ನೀಷಿಯಂ ಸಲ್ಫೇಟ್ ಬಹಳ ಖರ್ಚು ಬಹಳ ಕಡಿಮೆ ಅನಿಸುತ್ತೆ, ಮತ್ತೆ ಬೆಳವಣಿಗೆನೂ ಸಹ ಬಹಳ ಉತ್ತಮ ಅನಿಸುತ್ತೆ. ಈಗ ಮುಖ್ಯವಾದಂಥ ಪೋಷಕಾಂಶಗಳು ಸಾರಜನಕ, ರಂಜಕ, ಪೊಟ್ಯಾಶ್ ಇದೆ. ಒಳ್ಳೆಯ ಗುಣಮಟ್ಟದ ಹತ್ತಿಯನ್ನು ನಾವು ಪಡಿಬೇಕಾಗಿತ್ತಂದ್ರೆ ಇಲ್ಲಿ ಯಾವ ಒಂದು ಪೋಷಕಾಂಶ, ಪೊಟ್ಯಾಶ್ ಬಹಳ ಮಹತ್ವ ಇಸ್ತೋ, ಸಾರಜನಕ ಮಹತ್ವ ಇದೆಯೋ ಹತ್ತಿ ಬೆಳೆಗೆ, ಅಥವಾ ಫಾಸ್ಫರಸ್ ಮಹತ್ವ ಇದೆ, ಹೇಗೆ ಅಂತ ಇಲ್ಲಿ? ಇಲ್ಲಿ ಮೂರು ಅಷ್ಟೇ ಮಹತ್ವ, ಇದರಲ್ಲಿ ಕೆಲವೊಮ್ಮೆ ಒಂದೊಂದು ಬಿಟ್ಬಿಡ್ತಾರೆ ರೈತರು ಹಾಕೋದನ್ನ. ಅದೇ ಪೊಟ್ಯಾಶ್ ಯಾರು ಕೊಡ್ತಾ ಇಲ್ಲ, ನಾನು ಸುಮಾರು ಜನ ಇದು ಮಾಡ್ತೀನಿ, ಯೂರಿಯಾ ಮತ್ತೆ DAP ಕೊಟ್ಟಿದೀವಿ ಅಂತಾರೆ, ಪೊಟ್ಯಾಶ್ ಕೊಟ್ಟಿಲ್ಲ ಅಂದ್ರೆ ಕೊಟ್ಟಿಲ್ಲ ಅಂತಾರೆ. ಸೊ ಆದ್ರಿಂದ ಪೊಟ್ಯಾಶ್ ಮಾತ್ರ ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ನಿಮಗೆ ಒಂದು ಸ್ಟ್ರೆಂತ್ ಬೇಕು ಒಂದು ಗಿಡದಲ್ಲಿ, ನಮ್ಗೆ ಹತ್ತಿ ಗಿಡಕ್ಕೆ ಅಂತಂದ್ರೆ ಪೊಟ್ಯಾಶ್ ಬಹಳ ಬೇಕೇ ಬೇಕು. ಸಾರಜನಕ ಏನಪ್ಪ ಅಂದ್ರೆ ಬೆಳವಣಿಗೆ ಅಂತ, ಪ್ರತಿ ಹಂತದಲ್ಲೂ ಬೆಳವಣಿಗೆಗೆ ಸಾರಜನಕ ಬೇಕು. ಸೊ ಪೊಟ್ಯಾಶು ಸ್ಟ್ರೆಂತ್. ಸೊ ಆದ್ರಿಂದ ಮತ್ತೆ ಕಾಯಿ ಕಟ್ಟೋ ಟೈಮಲ್ಲಿ ಕಾಯಿ ಬಲಿಯುತ್ತೆ, ದಪ್ಪ ಆಗ್ತದೆ, ಅರಳು ಚೆನ್ನಾಗಿ ಒಡಿಬೇಕು ಅಂತಂದ್ರೆ ಪೊಟ್ಯಾಶ್ ಬಹಳ ಇಂಪಾರ್ಟೆಂಟ್. ಸೊ ಆತರ ಮೂರು ಈಕ್ವಲ್, ನಮ್ಮ ಮೇಜರ್ ನ್ಯೂಟ್ರಿಯೆಂಟ್ಸ್ ಏನಂತೀವಿ, ಸಾರಜನಕ, ರಂಜಕ, ಪೊಟ್ಯಾಶು, ಮೂರು ಈಕ್ವಲ್ ಆಗಿ ಕೊಡಬೇಕಾಗ್ತದೆ ನೀರಾವರಿ ಬೆಳೆ. ನೀರಾವರಿ ಬೆಳೆ ಅಂದ್ರೆ ಮಳೆ ಆಶ್ರಯದಲ್ಲಿ ಬೆಳೆದಂತ ರೈತರು ಮಳೆ ನೋಡ್ಕೊಂಡು ಕೊಡಬೇಕಾಗತ್ತೆ. ಹೌದು, ಮಳೆ ಅವ್ರ ಕೈಯಲ್ಲಿ ಮಳೆ ಇರೋದಿಲ್ಲ, ಯಾವಾಗ ಬರ್ತದೆ ನೋಡ್ಕೊಂಡು ಅದು ಬ್ಯಾಲೆನ್ಸ್ ಮಾಡ್ಕೊಂಡು ಕೊಡಬೇಕಾಗುತ್ತೆ. ಇನ್ನ ರೈತರಿಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡಿದ್ರಿ ಪೋಷಕಾಂಶಕ್ಕೆ ಸಂಬಂಧಪಟ್ಟಂಗೆ ರೈತರಿಗೆ? ಪೋಷಕಾಂಶಗಳು ನೀವು ಕರೆಕ್ಟ್ ಆಗಿ ಒಂದು ಮಾಹಿತಿ ತಗೊಂಡು ಯಾವ ಟೈಮಲ್ಲಿ ಗೊಬ್ಬರ ಸಿಂಪರಣೆ ಆಗಲಿ, ಯಾವ ಟೈಮಲ್ಲಿ ಮೇಲುಗೊಬ್ಬರವಾಗಿ ಕೊಡೋದಾಗಲಿ, ಯಾರಾದರೂ ಒಬ್ಬರು ಎಕ್ಸ್ಪರ್ಟು ಕೃಷಿ ಇಲಾಖೆಯವ್ರನ್ನಾಗಲಿ, ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನಾಗಲಿ ಕೇಳಿ ಕೊಡೋದು ಒಳ್ಳೆಯದು ಬೆಳೆಗೆ. ಮತ್ತೆ ಪೋಲಾಗದಂತೆ ಎರಚಬೇಡಿ ದಯವಿಟ್ಟು, ಅದನ್ನು ಭೂಮಿಗೆ ಸೇರಿಸಿ ಗಿಡದ ಹತ್ರ ಒಂದು 5 feet ಬಿಟ್ಟು, ಅಥವಾ ನಿಮ್ಗಾಗ್ಲಿಲ್ಲಪ್ಪ ಅಂದ್ರೆ ಬಿತ್ತಿ ಮಣ್ಣು ಮುಚ್ಚ್ರಿ. ನಿಮ್ಗೆ ಆ ಥರನೂ ಒಂದು ಗುಣಿ ತೋಡಿ ಮುಚ್ಚೋಕ್ಕಾಗಲಿಲ್ಲ, ಲೇಬರ್ ಕಾಸ್ಟ್ ಅಂತಂದ್ರೆ ಬಿತ್ತು ಹಿಂದ್ಗಡೆ ಮುಚ್ಚೋ ಥರ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ರಿ. ಯಾವತ್ತೇ ಆಗಲಿ ವಾತಾವರಣಕ್ಕೆ ಎಕ್ಸ್ಪೋಸ್ ಆಗಬಾರ್ದು ಗೊಬ್ಬರ. ಸೊ ಅದರಿಂದ ಲಾಸ್. ಸೊ ಹಂಗಾಗಿ ಆ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಪಾಲನೆ ಮಾಡಬೇಕು ನಮ್ಮ ರೈತರು. ಒಳ್ಳೆಯದು ಡಾಕ್ಟರ್ ಅಜಯ್ ಕುಮಾರ್ ಅವರು, ಇದುವರೆಗೆ ಹತ್ತಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಜೊತೆಗೆ ಯಾವ ರೀತಿ ಗೊಬ್ಬರಗಳನ್ನು ಕೊಡಬೇಕು, ಯಾವಾಗ ಕೊಡಬೇಕಂತಕ್ಕಂಥ ವಿಚಾರ, ಜೊತೆಗೆ ಸಿಂಪರಣೆಗಳನ್ನು ಯಾವ್ಯಾವ ಯಾವ್ಯಾವ ಒಂದು ಪೋಷಕಾಂಶಗಳ ಸಿಂಪರಣೆಯನ್ನು ಮಾಡಬೇಕು ರೈತರು ಅಂತಕ್ಕಂಥ ವಿಚಾರ. ಒಳ್ಳೆ ಮಳೆ ಆಗಿದೆ, ರೈತರು ನಿಗದಿಪಡಿಸಿದಂಥ ಪೋಷಕಾಂಶಗಳನ್ನ ಹತ್ತಿ ಬೆಳೆಗೆ ಖಂಡಿತ ಕೊಟ್ಟರೆ ಈ ಸಲ ಒಂದು ಒಳ್ಳೆಯ ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ರೈತರು ಇಂಥ ವಿಚಾರವನ್ನು ಗಮನಿಸಲಿ. ಕೊನೆಯದಾಗಿ ನಮ್ಮ ರೈತರಿಗೆ ನಿಮ್ಮ ಫೋನ್ ಸಂಖ್ಯೆಯನ್ನು ಹೇಳ್ತೀರ, ರೈತರು ಏನಾದರೂ ಗೊಬ್ಬರ ಕೊಡೋದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತು. ನಿಮ್ಮ ಫೋನ್ ಸಂಖ್ಯೆ ಹೇಳ್ತೀನಿ, ನನ್ನ ಹೆಸರು ಡಾಕ್ಟರ್ ಅಜಯ್ ಕುಮಾರ್ ಅಂತ. ನನ್ನ ಫೋನ್ ಸಂಖ್ಯೆ 9880303 9898 6960 6960. ಒಳ್ಳೆ ಸರ್, ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಹತ್ತಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಅಜಯ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಹವಾಮಾನ ವರದಿ ಮತ್ತೆ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನ ಕೇಳುವಂತಹ ಸಮಯ ಇದಲ್ಲ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ನಾಳೆ ದಿನಾಂಕ 14/6/2022 ಅಂತಂದ್ರೆ ಮಂಗಳವಾರ 0.1 mm ಮಳೆ ಆಗುವ ಸಾಧ್ಯತೆ ಇದ್ದು ಗರಿಷ್ಠ 30 ಕನಿಷ್ಠ 21°C ಉಷ್ಣಾಂಶ ಇರುವುದೆಂದು ತಿಳಿದು ಬಂದಿದೆ. ಹಾಗೆಯೇ ಗರಿಷ್ಠ 68 ಕನಿಷ್ಠ 45% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 20 km ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನ ಹೇಳೋದಾದ್ರೆ ಮುಂಗಾರು ಮಳೆ ಆರಂಭವಾಗಲಿದ್ದು ಹಸಿ ಮಳೆಯಾದೊಡನೆ ಮುಂಗಾರು ಬೆಳೆಗಳಾದ ಹೆಸರು, ಗೋವಿನ ಜೋಳ, ಬಿಟಿ ಹತ್ತಿ, ತೊಗರಿ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನ ಆದ್ಯತೆಯ ಮೇರೆಗೆ ಮಾಡಬೇಕು. ರೈತ ಬಾಂಧವರಿಗೆ ತಿಳಿಪಡಿಸುವುದೆಂದರೆ ತಮ್ಮಲ್ಲಿರುವ ಕಡಿಮೆ ಫಲವತ್ತಾದ ಭೂಮಿಯಲ್ಲಿ ವಿವಿಧ ಅರಣ್ಯ ಗಿಡಗಳಾದ ಬೇವು, ಹುಣಸೆ, ಬಿದಿರು, ಹಲಸು, ಸಾಗವಾನಿ, ನೇರಳೆ, ಸುಬಾಬುಲ್, ಸೀತಾಫಲ ಮತ್ತು ಬಾರೆಹಣ್ಣುಗಳನ್ನು ಬೆಳೆಯುವುದರಿಂದ ರೈತರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಬಲೀಕರಣ ಆಗುವುದಲ್ಲದೆ ಸುಸ್ಥಿರ ಬದುಕಿಗೆ ಇದು ತುಂಬ ಸಹಕಾರಿ ಆಗ್ತದೆ. ಮಳೆಯ ನೀರನ್ನು ಸಂರಕ್ಷಿಸಲು ಇಳಿಜಾರಿಗೆ ಇಡಲಾಗಿ ಚೌಕುಮಡಿಗಳನ್ನು ತಯಾರಿಸಿಕೊಳ್ಬೇಕು ಮತ್ತು ಇಳಿಜಾರಿಗೆ ಇಡಲಾಗಿ ಉಳುಮೆಯನ್ನು ಮಾಡಬೇಕು. ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಮತ್ತು ಇತರೆ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಕೋಬೇಕು. ಹೊಲದಲ್ಲಿ ಬದು ಮತ್ತು ನೀರು ತಡೆಹಿಡುವ ಒಡ್ಡುಗಳನ್ನು ರಿಪೇರಿ ಕೆಲಸವನ್ನು ಬೇಗ ಮಾಡಿ ಮುಗಿಸಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2-3 ಭೂಮಿಯನ್ನು ಹರಗಿ ಮುಂಗಾರು ಬಿತ್ತನೆಗೆ ಸಿದ್ಧಪಡಿಸಿ. ತೊಗರಿಯನ್ನ ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಈಗಾಗಲೇ ತೊಗರಿ ಬಿತ್ತನೆಗೆ ಭೂಮಿಗಳು ಸಿದ್ಧವಾಗಿದ್ದು ಸುಧಾರಿತ ತಳಿಗಳಾದ TS3R, GRG 811, BSMR 736 ಈ ಬೀಜಗಳನ್ನು ಬಿತ್ತನೆ ಮಾಡಬಹುದು. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 g ಟ್ರೈಕೋಡರ್ಮ ಜೈವಿಕ ಪೀಡನಾಶಕವನ್ನು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ಸೂರ್ಯಕಾಂತಿ ಬೆಳೆಯನ್ನು ಜೂನ್ ಜುಲೈ ತಿಂಗಳಲ್ಲಿ ಬಿತ್ತುವುದಾದರೆ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ RSFH 1887 ತಳಿಯನ್ನು ಬಿತ್ತಬಹುದು. ಸೂರ್ಯಕಾಂತಿಯನ್ನು ಬಿತ್ತುವ ಮುನ್ನ ಬೀಜವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 g ಇಮಿಡಾಕ್ರೋಪಿಡ್ 70 WS ಎಂಬ ಕೀಟನಾಶಕದಿಂದ ಉಪಚರಿಸಿ ಬಿತ್ತಬೇಕು. ಹೆಸರು ಬಿತ್ತನೆಗೆ ಇದು ಸಕಾಲವಾಗಿದ್ದು BGS 9 ತಳಿಯನ್ನು ಬಿತ್ತಬಹುದು. ಪ್ರತಿ ಎಕರೆಗೆ 5-6 kg ಬೀಜವನ್ನು ಬಳಸಬೇಕಾಗ್ತದೆ. ಇನ್ನು ಬೀಜೋಪಚಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ರೈಜೋಬಿಯಂ 200 g ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರ 500 g ಬಳಸಿ ಬೀಜೋಪಚಾರವನ್ನು ಮಾಡಿ. ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ಗೊಬ್ಬರವನ್ನು ಬಿತ್ತುವ ಸಮಯದಲ್ಲಿ ಕೊಡುವುದು ಸೂಕ್ತ. 8 kg ಗಂಧಕವನ್ನು ಬಿತ್ತುವ 20 ದಿನಗಳ ಮುಂಚಿತವಾಗಿ 40 kg ಜಿಪ್ಸಮ್ ರೂಪದಲ್ಲಿ ಒದಗಿಸಬೇಕು. ಇನ್ನು ಭತ್ತವನ್ನು ನಾಟಿ ಮಾಡುವಂತಹ ರೈತ ಬಾಂಧವರು ಗಮನಿಸಿ, ಭತ್ತದ ತಳಿಗಳಾದ ಗಂಗಾವತಿ ಸೋನಾ, GGV 0501 ಮತ್ತು BPT 5204 ತಳಿಗಳನ್ನು ಬಳಸಬಹುದು. ಇನ್ನು ಸಸಿಮಡಿಯನ್ನು ತಯಾರಿ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿ ಎಕರೆಗೆ 300 m² ಕ್ಷೇತ್ರ ಬೇಕಾಗ್ತದೆ. ಮಡಿಯ ಗಾತ್ರ 7.5 m ಉದ್ದ, 1.2-1.5 m ಅಗಲ ಸಸಿಮಡಿಗಳನ್ನು ತಯಾರಿಸಬೇಕು. ಪ್ರತಿ ಸಸಿಮಡಿಗೆ 10 kg ಕೊಟ್ಟಿಗೆ ಗೊಬ್ಬರದ ಜೊತೆಗೆ 80 g ಯೂರಿಯಾ, 280 g ಸೂಪರ್ ಫಾಸ್ಪೇಟ್ ಮತ್ತು 75 g ಮಿರುಟಿಯೇಟ್ ಪೊಟಾಷನ್ನ ಬಳಸಬೇಕು. ಇನ್ನು ಹವಾಮಾನಕ್ಕನುಗುಣವಾಗಿ ರೈತ ಬಾಂಧವರು ಮಾವನ್ನು ಆದಷ್ಟು ಬೇಗನೆ ಕಟಾವು ಮಾಡಿ ಮುಗಿಸಬೇಕು. ಇಲ್ಲವಾದಲ್ಲಿ ಮಾವಿನ ಗುಣಮಟ್ಟ ಮತ್ತು ಮಾರುಕಟ್ಟೆಯ ಬೆಲೆ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗೆ 0.2 g ಇಮಾಮೆಕಿನ್ ಬೆಂಜೋಯೇಟ್ 5 sg ಅಥವಾ 0.20 mL ಸ್ಪೈನೋಸ್ಯಾಡ್ 45 sc ಅಥವಾ 0.2 mL ಕ್ಲೋರಾನ್ ಎಂಟ್ರನಲಿಪ್ರೋಲ್ 18.5 sc ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಕುರಿಗಳನ್ನು ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಕರುಳುಬೇನೆ ಮತ್ತು ಗಂಟಲುಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆ ಹಾಕಿಸಿಕೊಂಡರದಿದ್ದ ಪಕ್ಷದಲ್ಲಿ ತಕ್ಷಣ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಿಗಳನ್ನು ಕುಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಇನ್ನು ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಮತ್ತು ಮರದ ಕೆಳಗೆ ಕಟ್ಟದೆ

ಕಾಶಿ ಸಣ್ಣ ದೊಡ್ಡ ಕಾರ್ಯ ಅನ್ನದಾತ ನೀನೆ ಒಕ್ಕಲಿಗ ಹೊನ್ನಿ ಮಾಮವಾಸಿ ಸಣ್ಣ ದೊಡ್ಡ ಕಾರ್ಯ ನಿನ್ನಿಂದ ಜಗಕ್ಕೆಲ್ಲ ಒಕ್ಕಲಿಗ ಸಣ್ಣ ಶಾವಿಗೆ ತಿಂದೆ ಸಕ್ಕರಿ ಸಣ್ಣ ಶಾವಿಗೆ ತಿಂದೆ ಸಕ್ಕರಿ ಚಿನ್ನ ದೂಟ ಕೊಡುವ ಕಲಿಗ ಸಣ್ಣವನಲ್ಲದೆ ಪುಣ್ಯವಂತನು ಕಣ್ಣು ತೆರೆದು ನೋಡುವ ಕಲಿಗ ಮಣ್ಣಿನ ಸೇವಕ ಬಂದಿ ತಲಾರೇನು ಚೆನ್ನಾಗಿ ಕಾಪಾಡುವ ಕಲಿಗ ಕಲಿಗ ಗಾಂಧೀಜಿ ಜಗಮಾನ್ಯ ನಾದಿ ಧನ್ಯ ನಾದಿ ಮಹಾತ್ಮ ಗಾಂಧೀಜಿ ಜಗಮಾನ್ಯ ನಾದಿ ಧನ್ಯ ನಾದಿ ಮಹಾತ್ಮ ಗಾಂಧೀಜಿ ಧನ್ಯ ನಾದಿ ಮಹಾತ್ಮ ಗಾಂಧೀಜಿ ಜಗಮಾನ್ಯ ನಾದಿ ಧನ್ಯ ನಾದಿ ಮಹಾತ್ಮ ಗಾಂಧೀಜಿ ಜಗಮಾನ್ಯ ನಾದಿ ಧನ್ಯ ನಾದಿ ಮಹಾತ್ಮ ಗಾಂಧೀಜಿ ಕರಮ್ ಚಂದ್ರ ಗಾಂಧಿ ಮಗನಾಗಿ ಜನಿಸಿದಿ ಕರಮ್ ಚಂದ್ರ ಗಾಂಧಿ ಮಗನಾಗಿ ಜನಿಸಿದಿ ಬಾಲ್ಯ ಕಾಟಿದ ಮೇಲೆ ಶಾಲೆಗೆ ಓದಿ ಕರಮ್ ಚಂದ್ರ ಗಾಂಧಿ ಮಗನಾಗಿ ಜನಿಸಿದಿ ಬಾಲ್ಯ ಕಾಟಿದ ಮೇಲೆ ಶಾಲೆಗೆ ಓದಿ ಕಲಿಯುವುದು ಮುಗಿದ ಮೇಲೆ ಬ್ಯಾರಿಸ್ಟರಾದಿ ಕಲಿಯುವುದು ಮುಗಿದ ಮೇಲೆ ಬ್ಯಾರಿಸ್ಟರಾದಿ ನೀತಿಯಿಂದ ಜನ ಪ್ರೀತಿ ಗಳಿಸಿದಿ ಧನ್ಯನಾದಿ ಮಹಾತ್ಮ ಗಾಂಧೀಜಿ ಜಗಮಾನ್ಯನಾದಿ ಧನ್ಯನಾದಿ ಮಹಾತ್ಮ ಗಾಂಧೀಜಿ ಜನಮಾನ್ಯನಾದಿ ಧನ್ಯನಾದಿ ಮಹಾತ್ಮ ಗಾಂಧೀಜಿ ಭಾರತಂತ್ರದಿಂದ ಸ್ವಾತಂತ್ರ್ಯ ಬೇಡ್ರಿ ಪಾರತಂತ್ರದಿಂದ ಸ್ವಾತಂತ್ರ್ಯ ಬೇಡ್ರಿ ವೀರನಾಗಿ ಮುಂದ ಚಳವಳಿ ಹೂಡ್ರಿ ಪಾರತಂತ್ರದಿಂದ ಸ್ವಾತಂತ್ರ್ಯ ಬೇಡ್ರಿ ವೀರನಾಗಿ ಮುಂದ ಚಳವಳಿ ಹೂಡ್ರಿ ಯುವಕರನ್ನ ಕರೆದು ತವಕಾಗಿ ಬೇಡ್ರಿ ಯುವಕರನ್ನ ಕರೆದು ತವಕಾಗಿ ಬೇಡ್ರಿ ಮಾಡು ಇಲ್ಲವೇ ಮಡಿ ಎಂಬು ಬೋಧಿನಿ ಧನ್ಯನಾದಿ ಮಹಾತ್ಮ ಗಾಂಧೀಜಿ ಜಗಮಾನ್ಯನಾದಿ ಧನ್ಯನಾದಿ ಮಹಾತ್ಮ ಗಾಂಧೀಜಿ ಜಗಮಾನ್ಯನಾದಿ ಧನ್ಯನಾದಿ ಮಹಾತ್ಮ ಗಾಂಧೀಜಿ ರಾಮ ನಾಮವ ನೇಮಗಿ ನುಡದಿ ಹೌದು ಮುಂದೆ ನೇಮದಿಂದ ಆಧ್ಯಾತ್ಮವಾದಿಳದಿ ರಾಮ ನಾಮವ ನೇಮಗಿ ನುಡದಿ ನೇಮದಿಂದ ಆಧ್ಯಾತ್ಮವ ತಿಳದಿ ಆಯುಷ ಇಲ್ಲದ ಆಯುಷ ಸಹಿಸಿ ಆಯುಷ ಇಲ್ಲದ ಆಯುಷ ಸಹಿಸಿ ಮಾನವ ಕುಲಕ್ಕೆ ಮಾನುಷ್ಯನಾದಿ ಧನ್ಯನಾದಿ ಮಹಾತ್ಮ ಗಾಂಧೀಜಿ ಜಗಮಾನ್ಯನಾದಿ ಧನ್ಯನಾದಿ ಮಹಾತ್ಮ ಗಾಂಧೀಜಿ ಬಾಲ ಮಕ್ಕಳ ಕೂಡ ಪ್ರಾರ್ಥನೆ ಗೋಧಿ ಕಾಲ ನಡಗಿಲೆ ನಡೆದೆಯೋ ತಂದೆ ಬಾಲ ಮಕ್ಕಳ ಕೂಡ ಪ್ರಾರ್ಥನೆ ಗೋಧಿ ಕಾಲ ನಡಗಿಲೆ ನಡೆದೆಯೋ ತಂದೆ ಪ್ರಾರ್ಥನದಾಗ ಬಂತು ಕಾಲನ ಹಾಗೆ ಪ್ರಾರ್ಥನದಾಗ ಬಂತು ಕಾಲನ ಹಾಗೆ ಕೀರ್ತಿ ಉಳಿಸಿನಿ ಈಶನ್ನ ಕೂಡಿ ಧನ್ಯನಾದಿ ಮಹಾತ್ಮ ಗಾಂಧೀಜಿ ಜಗಮಾನ್ಯ ನಾದಿ ಧನ್ಯನಾದಿ ಮಹಾತ್ಮ ಗಾಂಧೀಜಿ ಜಗಮಾನ್ಯ ನಾದಿ ಧನ್ಯನಾದಿ ಮಹಾತ್ಮ ಗಾಂಧೀಜಿ ಜನಿಸಿದ್ದು ಭಾರತ ಮಾತೆ ಉದರದಿ ಜನಿಸಿದ್ದು ಭಾರತ ಮಾತೆ ಉದರದಿ ಜನಿಸಿದ್ದು ತಾಯಿಯ ಮಾನವ ತಾದಿ ಮಾನವ ಕುಲಕ್ಕೆ ಮಾನಿತ್ಯನಾದಿ ಮಾನವ ಕುಲಕ್ಕೆ ಮಾನಿತ್ಯನಾದಿ ಭಾರತಕ್ಕೆ ನೀವು ಜ್ಯೋತಿಯಾಗಿ ಉಳದಿ ಧನ್ಯನಾದಿ ಮಹಾತ್ಮ ಗಾಂಧೀಜಿ ಜಗಮಾನ್ಯನಾದಿ ಧನ್ಯನಾದಿ ಮಹಾತ್ಮ ಗಾಂಧೀಜಿ ಧನ್ಯನಾದಿ ಮಹಾತ್ಮ ಗಾಂಧೀಜಿ ಜಗಮಾನ್ಯ ಧನಮಾನ್ಯ ಜಗಮಾನ್ಯ ಧನಮಾನ್ಯನಾದಿ ಧನ್ಯನಾದಿ ಮಹಾತ್ಮ ಗಾಂಧೀಜಿ ಜಗಮಾನ್ಯನಾದಿ ಧನ್ಯನಾದಿ ಮಹಾತ್ಮ ಗಾಂಧೀಜಿ ಇದುವರೆಗೆ ಕುಷ್ಟಗಿಯ ದಾವಲ್ಸಾಬ್ ಅಖ್ತರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳಿದ್ರಿ. ರೈತ ಬಾಂಧವರೇ, ನಾಳೆ ಸಂಜೆ 6:51 ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ